ಇನ್ನು ಮುಂದೆ ಜನಪದ ಸಂಗೀತದ ಕಾರ್ಯಕ್ರಮದಲ್ಲಿ ಮನ್ಸೂರಿನ ಶಾಂತವ್ವ ಬಿ ಗೌಡರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಕರಗಿದರಾಗಿ ಬರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ನಾಡ ಸುಣ್ಣ ಈ ನಾಡ ಕ್ಯಾಮಣ್ಣ ಸೂರ್ಯಾಗಿದರಾಗಿ ಬರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸೂರ್ಯಾಗಿದರಾಗಿ ಬರದಾರ ಈ ಮನೆಯ ಮಗನ ಮದವಿಯ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಹತ್ತು ಕಾಲೊಳ ಎತ್ತಿ ತಂದನ ಭೀಮ ದಟ್ಟಿ ಗಂಕನದ ಕರವೀರೆ ಕಲ್ಲೊಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಆರು ಕಾಲೊಳ ಏರಿ ತಂದನ ಭೀಮ ದಾರಿ ಗಂಕನದ ಕರವೀರೆ ಕಲ್ಲೊಳ ಸುವಿ ಸುವಿ ಸುವಾಲೆ ಸುವಿ ಸುವಾಲೆ ಇಂದಿಯವನ ಕೀಗಿ ಜಂಬಿ ತಳಲನ ಕಟ್ಟಿ ರಂಬ್ಯಾರಯ್ಯರು ಬರ್ರೆ ಹೊರಳಕ್ಕಿ ಪಾಡೋನ ಸುವಿ ಸುವಿ ಸುವಾಲೆ ಸುವಿ ಸುವಾಲೆ ಮಾಡ್ತಿದವನ ಕೀಗಿ ಮಾಯಿನ ತಳಲನ ಕಟ್ಟಿ ನಾರ್ಯಾರಯ್ಯರು ಬರ್ರೆ ಹೊರಳಕ್ಕಿ ಪಾಡೋನ ಸುವಿ ಸುವಿ ಸುವಾಲೆ ಮಾಳಿಗಿ ಮನಿಯಾವಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಆದ ಮಾಳಿಗಿ ಮನಿಯಳನೆಂಬವನ ಉದ್ದಿನಗಲ್ಲೆಟ್ಟ ಕರೆದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಗೋಡಿಯ ಕಲ್ಲಿಗಿ ನಾರ್ಯಾರನ ಕರೆಯಾರೆ ಸಾಲ ಮಾಳಿಗಿ ಮನಿಯಾವಳ ಕರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಜೋಳದ ಕಲ್ಲಿಗಿ ನಾರ್ಯಾರನ ಕರಿಯಾರೆ ಸಾಲ ಮಾಳಿಗಿ ಮನಿಯಾವಳ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಸಾಲ ಮಾಳಿಗಿ ಮನಿಯೊಳನ ಗಮ್ಮನ್ನ ಗೋಧಿ ಕಲ್ಲಿಟ್ಟ ಕರದಾರೆ ಸುವಿ ಮನಿಯಾವಳ ಸುವಿ ಸುವಿ ಸುವಾಲೆ ಸುವಿ ಸುವಾಲೆ ಮಾಳಿಗಿ ಮನಿಯೊಳ ದೇವಕ್ಕಣ್ಣ ಉದ್ದಿನಗಲ್ಲಿಟ್ಟ ಕರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಗೋಧಿಯ ಕಲ್ಲಿಗಿ ನಾರ್ಯಾರನ ಕರಿಯಾರೆ ಸಾಲ ಮಾಳಿಗಿ ಮನಿಯಾವಳ ಲಿಟ್ಟ ಕರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಪಪ್ಪಳ ಸೇರಿ ನುಟ್ಟಾಳೆ ಅಕ್ಕಿ ಹಿಂಬಾಗೋಗಿ ನಿಂತಾಳೆ ಎಷ್ಟ ಮಂದಿ ಹೋಗಿ ಕರದಾರ ಬರವಳ್ಳ ಸಾಲ ಮಾಡಿ ಯಾಕೆ ಉದ್ದನ್ನ ಕರೆರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಮನಿಯಳ ಸೋಬವಣ್ಣ ಉದ್ದಿನಗಲ್ಲಿಟ್ಟ ಕರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಾಲೆ ನಾಡ ಸುಣ್ಣ ಈ ನಾಡ ಕ್ಯಾಮಣ್ಣ ಸೂರ್ಯಾಗಿದರಾಗಿ ಬರದಾರೆ ಸುವಿ ಸುವಿ ಸುವಾಲೆ ಸುವಿ ಸುವಿ ಸುವಾಲೆ ಬಂಗಾರದಂತ ಬೀಗಾರ ಬಂದ ಎಷ್ಟೋತ್ತ ಬಾರನು ಸಲ್ಲ ನಿಮಾಗಿಲ್ಲ ಬಾರನು ಸಲ್ಲ ನಿಮಾಗಿಲ್ಲ ಬಂಗಾರದಂತ ಬೀಗಾರ ಬಂದ ಎಷ್ಟೋತ್ತ ಬಾರನು ಸಲ್ಲ ನಿಮಾಗಿಲ್ಲ ಇದುವರೆಗೆ ಮನ್ಸೂರಿನ ಶಾಂತವಾಬಿ ಗೌಡರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ರೋಹಿಣಿ ಸುಗಂಧಿ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ರಾಮೇಶ್ವರ್ ಶಿರಬಡಗಿ. ನಂತರ ತಿಕ್ಕೋಟಾದ ಗೌರವ ಮಾದರ್ ಹಾಗೂ ಮೇಳದವರಿಂದ ಚೌಡಗಿ ಪದಗಳನ್ನು ಕೇಳುತ್ತೀರಿ. ಇನ್ನು ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹೇಳುವ ಸಮಯ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೆ ಮತ್ತೊಮ್ಮೆ ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾಳೆ